ನನ್ನ ಜೊತೆಯಲ್ಲಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಈಗ ನಮ್ಮ ಜೊತೆಯಲ್ಲಿ ಹಂಚ್ಕೋತಾರೆ. ಮಲ್ಲಪ್ಪ ಹನುಮಪ್ಪ ಉದ್ದಂಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಪ್ಪ ಅವರೇ, ನಿಮ್ಮನ್ನು ಮಲ್ಲಪ್ಪ ಅವರೇ ಅಂತ ಕರಿಬೋದಾ? ಉದ್ದ ಇದೆ ಹೆಸರು. ಮಲ್ಲಪ್ಪ ಅವರೇ, ನೀವು ಏನು ಕೃಷಿ ಮಾಡ್ತಾ ಇದ್ರಿ? ನಾವು ಒಂದ ಬೆಳೆ ಮೇಲೆ ಡಿಪೆಂಡ್ ಇಲ್ಲ ಸರ್, ಸಮಗ್ರ ಕೃಷಿ ಮಾಡ್ತಾ ಇದ್ದೀವ್ರಿ. ಅರಿಶಿನ, ಕಬ್ಬು, ಉಳ್ಳಾಗಡ್ಡಿ, ಮೇಜ, ಗೋವಿನಜೋಳ, ನಮ್ಮ ನಾಲ್ಕು ಬೆಳೆ ರೀ ಮೇನ್. ಅರಿಶಿನ, ಕಬ್ಬು, ಉಳ್ಳಾಗಡ್ಡಿ ಮತ್ತು ಮೇಕೆಜೋಳ, ಎರಡಿದೆ ನಿಮ್ಮದು. ಬೇರೆ ಏನು ಹೈನುಗಾರಿಕೆ ಎಲ್ಲ ಪ್ರಯತ್ನ ಪಟ್ಟಿಲ್ಲ? ಹೈನುಗಾರಿಕೆ ಸರ್ ನಾವು ಒಬ್ಬಂಟಿಗೆ ಇದ್ದೀವ್ರಿ, ಲೇಬರ್ ಪ್ರಾಬ್ಲಮ್ ಐತೆ, ಅದಕ್ಕೆ ನಾವು ಒಂದು ಆಗಲ ಒಂದು ಎಮ್ಮೆ ಅಷ್ಟು ಆಗುತ್ತೆ ಸರ್. ಈ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ರೆ ಸಾಕ, ಹೈನುಗಾರಿಕೆಯಲ್ಲಿ ಏನದು ಮೇಜರ್ ಪ್ರಾಬ್ಲಮ್ ತಿಳಿಸಿ. ಹೈನುಗಾರಿಕೆಯಲ್ಲಿ ಸರ್ ಈಗ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಭಾಳ ಐತೆ. ನಾವು ಅಗ್ರಿಕಲ್ಚರ್ ಏನು ಮಾಡ್ತೀವಿ, ಇನ್ವಾಲ್ವ್ಮೆಂಟ್ ಪೂರ್ಣ ಇದ್ದೀವಿ, ಅದ್ರಾಗ ಹೈನುಗಾರಿಕೆ ಒಳಗೆ ಭಾಗವಹಿಸಿದ್ರು ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಮಾಡೋಕ್ಕಾಗೋದಿಲ್ಲ ರೀ, ಹಿಂಗಾಗಿ ಅದನ್ನು ಸ್ವಲ್ಪ ಇಟ್ಟಿರಿ ನಾವು. ಸರಿ, ಈಗ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವು, ಎಷ್ಟು ಎಕರೆ ಜಾಗ ಇದೆ ನಿಮಗೆ? ಎಷ್ಟು ಹೊಲ ಜಾಗ, ಎಷ್ಟು ಕೃಷಿ ಭೂಮಿ? ಅಣ್ಣ ತಮ್ಮ ಇಬ್ಬರು ಇದ್ದೀವಿ ಸರ್, 20 ಎಕರೆ ಜಮೀನು ಐತಿ ಸರ್. ಅಂದರೆ ಕೂಡು ಕುಟುಂಬ ನೀವೆಲ್ಲ ಸೇರಿ ಇದನ್ನು ಮಾಡ್ತಾ ಇದ್ರಿ ಕೃಷಿ? ಕೂಡೇ ಮಾಡ್ತೀವಿ ಸರ್. ಕಬ್ಬು ಇದೆಯಲ್ಲ, ನೀವು ಕಬ್ಬು ಬೆಳೆಸ್ತಾ ಇದ್ರಲ್ಲ, ಕಬ್ಬು ಬಗ್ಗೆ ಮಾತಾಡಿ. ಎಷ್ಟು ನೀವು ಬೆಳೆಸಿದ್ರಿ, ಎಷ್ಟು ಇಳುವರಿ, ಅದರ ಬಗ್ಗೆ ಹೇಳಿ, ನಿಮ್ಮ ಅನುಭವ ಹೇಳಿ. ಕಬ್ಬು ಒಂದು ವರ್ಷ ನಾವು 2011-12 ಸರ್ ನಾವು 100 ಟನ್ ಕಬ್ಬು ಬೆಳಿತೀವಿ ಸರ್. ಅವಾಗ ಏನಾಗಿತ್ತು ಸರ್, ಮಳೆನೂ ಸ್ವಲ್ಪ ಚೆನ್ನಾಗಿತ್ತು ರೀ, ಮತ್ತು ನಾವು ಅವಾಗ ಜುಲೈ 1 ಪ್ಲಾಂಟೇಷನ್ ಮಾಡಿದ್ದೀವಿ ರೀ. 17 ತಿಂಗಳ ನಂತರ ಅದು ನವಂಬರ್ ಕಟಿಂಗ್ ಆತು ರೀ, 16.5 ತಿಂಗಳಾಗಿತ್ತು. ಅವಾಗ ನಮ್ಮದು ಇನ್ನೂ ಫೋಟೋ ಐತಿ ಸರ್ ಮನೆಯಾಗ, 50 ಗಣಿಕೆ ಬೆಳೆದಿತ್ತು ರೀ ಕಬ್ಬು ನಮ್ದು. ಒಂದು ಕಬ್ಬು 6 ತೂಕಿತ್ತು ರೀ, ಸಮೀರ್ ಒಡಿಗೆ ಕಳಿಸಿವ್ರಿ, 100 ಟನ್ ಇವತ್ತು ರೀ ಇಳುವರಿ. ಇಳುವರಿ ಕಡಿಮೆ ಆಗಿದೆ ಈಗ, ಆ ಹಿಂದಿನ ಹಂಗೆ ಮಳೆ ಆಗವಲ್ಲ ಸರ್, ಈಗ ಸ್ವಲ್ಪ ಇಳುವರಿ ಕಡಿಮೆ ಆಗಿತ್ತು ಸರ್. ಎಷ್ಟು ವರ್ಷದಿಂದ ನೀವು ಮಳೆ ಕಡಿಮೆ ಆಗಿದೆ ಅಂತ ಹೇಳ್ತೀರಿ? ಮಳೆ ಕಡಿಮೆ ಆಗಿ ಸುಮಾರು ಒಂದು 6 ವರ್ಷ ಸರ್. ಈಗ 6 ವರ್ಷದಿಂದ ಮಳೆ ಕಡಿಮೆ ಆಗಿದೆ ಅಂತ ಹೇಳ್ತೀರಿ? ನಿರಂತರವಾಗಿ 6 ವರ್ಷ ಮಳೆ ಇಲ್ಲ ಇಲ್ಲಿ. ಹಾಂ, ಅಡ್ಡಿಲ್ಲ ರೀ, ಒಂದು ಟೈಮ್ ಆಗತ್ತೆ, ಒಂದು ಟೈಮ್ ಇಲ್ಲ ರೀ, ಅಂದ್ರೆ ಕಡಿಮೆ ಹೊಟ್ಟಿನೊಳಗೆ. ಈ ಮಳೆ ಕಡಿಮೆ ಆಗಲಿಕ್ಕೆ ಏನು ಕಾರಣ? ಈಗ ಮಳೆ ವಿಶೇಷವಾಗಿ ಕಡಿಮೆ ಆಗಬೇಕಾದ್ರೆ ಈಗ ಪೆಸಿಫಿಕ್ ಲಾನಿನೋ ಎಲ್ಲಿನೋ ಎಫೆಕ್ಟ್ ಆಗುತ್ತೆ ಸರ್. ಈಗ ಲಾನಿನೋ ಎರಡು ಈ ಪೆಸಿಫಿಕ್ ಸಮುದ್ರದೊಳಗೆ ಈ ವರ್ಲ್ಡ್ ಇದರೊಳಗೆ ರೀ ಬಿಸಿಲು ತಾಪಮಾನ ಹೆಚ್ಚಾಗೋದ್ರಿಂದ ಈಗ ಲಾನಿನೋ ಎಫೆಕ್ಟ್ ಆಗತ್ತೆ ರೀ. ಚಂಡಮಾರುತದ ಪರಿಣಾಮ ಅಂತ ಹೇಳ್ತೀರಿ ಅದರಿಂದಾಗಿ? ಹಾಂ, ಅಲ್ಲ ಬೇರೆ ಕಡೆ, ಈಗ ರಾಜ್ಯದ ಬೇರೆ ಕಡೆ ಎಲ್ಲ ಮಳೆ ಚೆನ್ನಾಗಿ ಬರ್ತದೆ? ಅದು ಒಂದು ಮತ್ತು ಪರಿಸರ ಹಾಳೆ ಅಂದ್ರೆ ಗಿಡ ಕಡಿಮೆ ಆಗ್ಯಾವ್ರಿ, ಪ್ಲಾಸ್ಟಿಕ್ ಯೂಸ್ ಹೆಚ್ಚಾಗೈತಿ, ಅದು ಅಷ್ಟು ಇಫೆಕ್ಟ್ ಆಗುತ್ತೆ ಸರ್. ಈಗ ಮಳೆ ಮೇಲೆ ಪೆಸ್ಟಿಸೈಡ್ಸ್ ಯೂಸ್ ಜಾಸ್ತಿ ಆಗಿದೆ. ಕಬ್ಬಲ್ಲಿ ಎಷ್ಟು ನೀವು ಇಳುವರಿ ತಗೊಂಡಿದ್ದೀರಿ ಮತ್ತು ಮಾರಾಟ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿದ್ದೀರಿ? ಮಾರಾಟ ಈಗ ನಾವು ಸಮೀರ್ ಒಡಿ ಫ್ಯಾಕ್ಟ್ರಿ ಕಳಿಸ್ತೀವಿ ಸರ್. ಮುಂದೆ ಅವರು ಅದು ಸುಗರ್ಗೇನೆ ಹಿಂಗೈತೆ ಸರ್, ಈಗ ಒಮ್ಮೆ ಈ ರೇಟ್ ಒಂದು 2 ವರ್ಷ ಏರ್ತೈತಿ, ಒಂದು 2 ವರ್ಷ ಬೀಳ್ತೈತೆ ರೀ. ಕಬ್ಬು ಹೆಚ್ಚಿಗೆ ಆತಂದ್ರೆ ರೇಟ್ ಕಡಿಮೆ ಆಗತ್ತೆ ರೀ. ಕಬ್ಬು ಹೆಚ್ಚು ಈಗ ಮಳೆ ಸಂಪೂರ್ಣವಾಗಿ ನಾವು ಇಳುವರಿ ಭಾಳ ಬಂತ ತಿಳ್ಕೊತೀವಿ ರೀ, ಆ ವರ್ಷ ರೇಟು ಕಡಿಮೆ ಇರ್ತೈತಿ. ಮತ್ತು ಈ ಉಳಿತಾಯದ ರೇಟ್ ಇರ್ತೈತೆ ರೀ, ಅವಾಗ ನಮ್ದು ಇಳುವರಿ ಕಮ್ಮಿ ಇರ್ತೈತಿ. ಬಟ್ ಎಷ್ಟೋ ರೈತರಿಗೆ ಗ್ಯಾರಂಟಿ ಇದೆ ಅದರಲ್ಲಿ ಏನು ಉಳಿಸ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈಗ ಉಳಿಸೋಕ್ಕೆ ಸಾಧ್ಯ ಸರ್ ಇಲ್ಲ ಅನ್ನೋದಲ್ಲ ರೀ, ಒಂದೊಂದು ಕ್ರಾಪ್ ಈಗ ಒಬ್ಬೊಬ್ಬರು ಇಳುವರಿ ನಮ್ಮೂರಾಗ ಎಷ್ಟೋ ಮಂದಿ ಈಗ ಒಬ್ಬರು ಈಗ ನಮ್ಮಲ್ಲಿ ರಾಮಪ್ಪ ಅರ್ಕೇರಿ ಅಂತ ಹೇಳಿದಾರೆ, ಅವ್ರು 2 ಈಗ 8 ರೂಪಾಯಿ ಇನ್ಕಮ್ ತೆಗೆದಾರೆ ಬಾಳಿ ರೀ. ಹಂಗೆ ವಿಶೇಷವಾಗಿ ಈಗ ಏನಾಗೈತೆ ಸರ್, ಈಗ ಹಿಂಗೈತೆ ರೀ, ಹಿಂಡು ಜಮೀನು ಇರ್ಕೋತ ತುಂಡು ಜಮೀನು ಲೇಸತ್ ಇರ್ತೈತೆ ರೀ. ಭಾಳಷ್ಟು ರೈತರು ಏನು ಮಾಡಾಕತ್ತಾರೆ ರೀ, ಅವ್ರದ್ದು 4 ನೀರು ಹಾಯ್ತಿರ್ತೈತೆ ರೀ, 8 ಆಕಾರ ಮಾಡ್ತಾರೆ ಅವ್ರು. ಅದಕ್ಕೆ ಏನಾಗೈತೆ ರೀ, 25 ಕೆಡಿತಾರೆ ಅವ್ರು. ಈಗ ನಾವು ಎಷ್ಟೋ ಜೈತ್ರಿ ಹೇಳ್ತಿರ್ತೀವಿ, ನಿಮ್ದು ನೀರು ಎಷ್ಟು ಇರ್ತೈತಿ ಅಷ್ಟು ಆಕಾರ ಮಾಡತ್ತೀವಿ ರೀ, ಹಂಗೆ ಮಾಡಲ್ಲ ರೀ. ಏರಿಯಾ ಹೆಚ್ಚು ತೋರಿಸ್ತಾರೆ, ಇಳುವರಿ ಕಮ್ಮಿ ಇರ್ತೈತಿ. ಆ ಥರ ನಡೆಯಾಗ್ತೈತಿ. ಈಗ ಯಾರು ಅಗದಿ ಕಾನ್ಸಂಟ್ರೇಷನ್ ಮಾಡಿ ಕಡಿಮೆ ಏರಿಯಾದಾಗ ಯಾವುದು ಲಾಭ ಐತಿ ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಬೆಳೆ ಯಾರು ತೆಗಿತಾರೆ ಅವರು ಚಲೋ ಆಗ್ತಾವೆ ರೀ. ಈಗ ನೀರಿನಕ್ಕಿಂತ ಕಡಿಮೆ ಆಕಾರ ಹೆಚ್ಚಿದ್ದು ಯಾರು ಮಾಡಾಕ್ತಾರಲ್ಲ ರೀ, ಅವರು ಇಳುವರಿ ಕಡಿಮೆ ಆಗ್ತಾವೆ. ಹಿಂಗಾಗಿ ಅಗ್ರಿಕಲ್ಚರ್ ಒಂದು ಕೆಲವೊಂದು ಲಾಸ್ ಆಗ್ತಾವೆ. ಇಂಡಿ ತಾಲೂಕಿನ ಲಚ್ಚನ ಕಡೆ ಎಲ್ಲ ನಾವು ಹೋಗಿದ್ದೆವು, ಅಲ್ಲೆಲ್ಲ ನೋಡಿದಾರೆ ರೈತರು ಭಾಳ ಪಾಸಿಟಿವ್ ಇದ್ದಾರೆ. ಅಲ್ಲಿ ನಾವು ಪಪಾಯ ಬೆಳೆಸುವವರನ್ನು ಕೂಡ ಸಂದರ್ಶನ ಮಾಡಿದ್ದೇವೆ, ಸಮಗ್ರ ಕೃಷಿಯವರನ್ನು ಕೃಷಿ ಮಾಡುವವರನ್ನು ಸಂದರ್ಶನ ಮಾಡಿದೆವು. ಆಮೇಲೆ ಶಿಕ್ಷಕರಾಗಿ ಕೆಲಸ ಮಾಡಿ ಕೃಷಿ ಕೆಲಸ ಮಾಡಿದವರು ಲಾಭದಾಯಕ ಇದೆ, ನಾವು ತೊಡಗಿಸಿದ್ರೆ ಆಗ್ತದೆ ಅಂತ ಹೇಳ್ತಾರೆ ಅವರು, ಏನು ನಷ್ಟ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ನಂಗಲ್ಲ ರೀ, ಅದಕ್ಕಾಗಿ ನಾವು ಏನಾಗಬೇಕಾಗಿ ನಮ್ಮ ರೈತರಲ್ಲಿ ಮೊದಲು ಜಾಗೃತಿ ಬರಬೇಕಾಗಿತ್ತು ರೀ. ಯಾವ ಬೆಳೆ ಬೆಳಿಬೇಕು, ನಮ್ಮ ಏರಿಯಾಕ್ಕೆ ಯಾವ್ದು ಹೊಂತೈತಿ, ಆ ಥರ ವಿಚಾರ ಮಾಡಿ ನಾವು ಮಾಡಿದ್ರೆ ಲಾಭ ಆಗತ್ತೆ ಸರ್. ಇಲ್ಲ ಅನ್ನಲ್ಲ, ಇನ್ನೂ ಜನರಲ್ಲಿ ಜಾಗೃತಿ ಕಡಿಮೆ ಆಗೈತೆ ರೀ. ಈಗ ಒಂದು ಏನು ಕಬ್ಬು ಹಚ್ಚಿದ್ರೆ ಕಬ್ಬು ಹಚ್ಚಿಬಿಡೋದು, ಒಂದು ಏನಾರ ಒಂದು ದೊಡ್ಡ ರೇಟ್ ಬಂತಂದ್ರೆ ಉಳ್ಳಾಗಡ್ಡಿ ಹಚ್ಚಿದ್ರೆ ಉಳ್ಳಾಗಡ್ಡಿ ಹಾಕೋದು. ಒಮ್ಮೆ 2010 ಏನಾಗಿತ್ತು ರೀ, ಅರಿಶಿನ ಬೆಳಿಗ್ಗೆ 16 ನಾವು ಮರಿದೆವು. ಮುಂದಿನ ವರ್ಷ ಏನು ಮಾಡಿದ್ರಿ, ರೈತರು ಯಾರದಾರು ಅನ್ನೋರೆಲ್ಲ ಏನು ಮಾಡಿದ್ರಿ, ಎಲ್ಲರೂ ಅರಿಶಿನ ಹಚ್ಚಿಬಿಟ್ಟಿದ್ರು, ಹೈಯೆಸ್ಟ್ ಬಂದ್ಬಿಡ್ತಿ. ಆ ವರ್ಷ 5,000-4,000 ಆಗಿಬಿಡ್ತು ಅರಿಶಿನ ರೇಟ್. ಹಿಂಗಾಗಿತ್ತು. ನಮ್ಮ ರೈತರು ಏನು ಮಾಡಾಕ್ತಾರೆ, ಒಂದು ಯಾವ್ದಾರು ಲಾಭ ಆತಂದ್ರೆ ಅದ್ರ ಬೆಣ್ಣೆ ಹಚ್ಚಿಬಿಡ್ತಾರೆ ರೀ, ಉಳಿದದ್ದಿಲ್ಲ. ಒಟ್ಟು ಒಂದು ಟೊಮೆಟೊ ಜಂಪ್ ಆತ ತಿಳಿ ರೇಟ್, ಟೊಮೆಟೊನೂ ಹಾಕಿಬಿಡೋದು. ಹಿಂಗಾಗಿ ಹಿಂಗಾಗಿ ಏನಾಗೈತೆ ಸರ್, ಒಂದು ಒಬ್ರಿಗೆ ಲಾಭ ಆಗೈತಿ, ಒಬ್ರಿಗೆ ಲಾಭ ಆಗಿಲ್ಲ ಯಾರು. ಮತ್ತು ಇನ್ನೊಂದು ಏನಾಗೈತೆ ರೀ, ಈ ಮಹಾರಾಷ್ಟ್ರಗತೆ ನಮ್ಮಲ್ಲಿ ಏನಾಗೈತಿ, ಅಲ್ಲಿ ಸ್ವಸಹಾಯ ಸಂಘದವ್ರಿ, ಅವರು ಬಾಂಬೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಏನಾಯ್ತಾರೆ, ಆ ರೈತಾರೆ ರೈತರಲ್ಲಿ ಒಕ್ಕೂಟ ಇಲ್ಲರಿ ಇಲ್ಲಿ. ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ, ಅವ್ರು ಮಾಡಿ ಕೈ ಸುಟ್ಕೊಂಡ್ಬಿಡ್ತಾರೆ ಬೆಳೆ. ಮತ್ತು ಎಲ್ಲಿ ಹೇಳಪ್ಪ, ಮತ್ತೆ ಏನು ಮಾಡ್ತಾರೋ, ಇನ್ನೊಂದೇ ಮಾಡ್ತೀನಂದ್ರೆ ಏನು ಮಾಡ್ತಾರೋ, ಏ ಕೈ ಸುಟ್ಟೈತೆ ಹೇಳಪ್ಪ, ಮನೆಯಾಗ ಏನು ಮಾಡ್ತಾರೆ, ಏ ಬ್ಯಾಡ ಬಿಡಪ್ಪ ಅದ್ರ ಲಾಭ ಇಲ್ಲ ಅಂದ್ಬಿಡ್ತಾರೆ. ಹಿಂಗಾಗಿ ಮಾಡೋರಿಗೆ ಪಾಸಿಟಿವ್ ಬರೋದಿಲ್ಲ. ಹಿಂಗಾಗಿ ಅದು ಒಂದು ಸ್ವಲ್ಪ ತೊಂದರೆ ಐತೆ ಸರ್. ಅಂದರೆ ಸಂಘಟಿತ ಪ್ರಯತ್ನ ಈ ರೈತರಲ್ಲಿ ಇರಬೇಕು. ಹಾಂ, ಸಂಘಟಿತ ಇದ್ರೆ ನಾವು ನಿಜವಾಗಿ ಯಶಸ್ವಿಯಾಗಿದ್ದೀವಿ ಸರ್, ಡೆಫಿನೆಟ್ ಆಗಿ. ಯಾಕಂದರೆ ಒಂದು ಎಕರೆ ನಾವು ಹಾಕಿದ್ದೀವಿ ಅಂದ್ರೆ ಅದನ್ನು ಮಾಲ್ ಬಾಂಬೆಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ನಮಗೆ ವೆಹಿಕಲ್ ಅನ್ಕೊಳ್ಬೇಕು. ಮತ್ತು ಸ್ವಲ್ಪ ಮಾಲ್ ಆದರೆ ನಾವು ಕಳ್ಸೋಕ್ಕಾಗೋದಿಲ್ಲ ರೀ. ಅದಕ್ಕೆ ನಾವು ನಮ್ಮ ಅಧ್ಯಕ್ಷರಿಗೆ ನಾವು ಸಾಕಷ್ಟು ಎಲ್ಲ ಹೇಳೀನಿ ರೀ. ಈಗ ಒಂದು ನಮ್ಮಲ್ಲಿ ಒಕ್ಕೂಟ ರಚನೆ ಮಾಡೋಣ, ಎಲ್ಲರೂ ಕೂಡಿ ಸಾಮಗ್ರಿ ಕೃಷಿ ಮಾಡೋಣ, ಯಾವ್ದು ಲಾಭ ಇರ್ತೈತಿ ಅದನ್ನ ಮಾಡೋಣ ಅಂತ ಹೇಳಿದ್ದೀವಿ ರೀ. ಇವರು ಮಾಡೋಣ ಅಂತಾರೆ, ಹಂಗೆ ನಡೆದತ್ತೆ ಸರ್. ಸರಿ ಅನಿಸ್ತದೆ, ಈಗ ಕಬ್ಬಲ್ಲಿ ಲಾಭ ಇದೆ ಅಂತ ಎಲ್ಲರೂ ಕಬ್ಬು ಹಚ್ಚಿಬಿಡೋದು. ಹಾಂ, ಮಾರ್ಕೆಟಲ್ಲಿ ಕಬ್ಬು ಸಪ್ಲೈ ಜಾಸ್ತಿ ಆಗಿಬಿಡುತ್ತೆ, ರೇಟ್ ಡೌನ್ ಆಗಿಬಿಡ್ತದೆ, ಹಾಕಿದ ದುಡ್ಡು ಬರಲ್ಲ. ಕೃಷಿ ಬೆಳೆ ಸರ್, ಅದು ಯಾರಿಗೆ ಒಟ್ಟ ಏನು ಮಾಡಕತ್ತಾರೆ ರೀ, ಕಬ್ಬು ನೀರು ಹೋಗಿಸಿ ಹೋಗ್ಬಿಡ್ತಾರೆ, ಅದ್ರಾಗ ಇನ್ನು ಪರ್ಸನಲ್ ಇನ್ವಾಲ್ವ್ಮೆಂಟ್ ಕಡಿಮೆ ಇರ್ತದೆ ಸರ್. ಅದ್ರಾಗ ಗ್ಯಾಂಗ್ರು ಕಬ್ಬು ಕಟ್ಕೊಂಡು ಹೋಗ್ಬಿಡ್ತಾರೆ, ಕಸದ ವೀಡ್ ಕಿಲ್ಲರ್ ಎಣ್ಣೆ ಬಂದವ್ರಿ. ಈಗ ನಾನು ರೀ ಒಂದು ಹೋದ ವರ್ಷ ಈಗ ಕಬ್ಬು ಬೆಳೆಸಿನಿ ರೀ, ಒಂದು ಆಳು ಲೇಬರ್ ಹಚ್ಚಿಲ್ಲ, ವೀಡ್ ಕಿಲ್ಲರ್ ಯೂಸ್ ಮಾಡೀನಿ, ಅದನ್ನು ಕಸ ಹೋಗ್ಬಿಟ್ಟು ಸರ್ ಎಲ್ಲ, ಬರೀ ನೀರು ಅಟ್ಟ ಹಚ್ಚೋದು, ಅದು ಹಂಗೆ ಬಂದ್ಬಿಡ್ತೀರಿ. ಈಗ ಏನು ಮಾಡಾಕತ್ತಾರೆ, ಕೆಲವೊಬ್ಬರು ರೈತರು ನಮ್ಮ ಬೆಳೆ ಕಡಿಮೆ ಬರಲಿಪ್ಪ ತ್ರಾಸ ಆಗಬಾರ್ದಾರೆ. ಹಿಂಗೆ ಜನರಲ್ಲಿ ಏನಾಗಿದೆ ಸರ್, ಈಗ ತ್ರಾಸು ಕಡಿಮೆ ಬೇಡ, ಒಟ್ಟು ರೊಕ್ಕ ಎಷ್ಟೋ ಬರಲಿ ಅನ್ನೋ ಹಂಗೆ ಹೋಗ್ಬಿಟ್ಟೈತೆ. ಅಂದರೆ ಆರಾಮಾಗಿರಬೇಕು, ಕಬ್ಬು ಹಚ್ಚಿಬಿಟ್ರೆ ಆಗ್ತದೆ, ಅದು ಕಟಾವು ಮಾಡ್ಕೊಂಡು ಹೋಗ್ತಾರೆ, ಬೆಲೆ ಸಿಗ್ತದೆ, ಈ ರೀತಿ ಇದೆ. ಟೆಂಡೆನ್ಸಿ ಏನಾಗಿದೆ ಸರ್, ಕಬ್ಬಿಗೆಂದ್ರೆ ಆರಾಮಿರ್ತೀವಿ ನಾವು, ಉಳಿದ ಬೆಳೆ ನಮಗೆ ಮಾಡೋಕ್ಕಾಗೋದಲ್ಪ, ಅದು ಸರಳ ಅನ್ನೋ ಹಂಗೆ ಭಾವನೆ ಬಂದ್ಬಿಟ್ಟೈತೆ. ಮತ್ತು ಏನಾಗೈತೆ ರೀ, ಪ್ರತಿ ಸಲ ಕಬ್ಬು ಬೆಳೆದ ಭೂಮಿ ಏನಾಗ್ಯಾವ ಸರ, ಇಳುವರಿ ಮಟ್ಟ ಕಡಿಮೆ ಆಗಾಕಿತ್ತಾವು. ಬೇರೆ ಬೆಳೆ ಮಾಡೋದ್ರಿಂದ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗತ್ತೆ ರೀ. ಕಬ್ಬು ಬಿಟ್ಟು ಬೇರೆ ಯಾವುದು ಹೊಂದುತ್ತದೆ ಆ ಭೂಮಿಯಲ್ಲಿ, ಬೇರೆ ಯಾವುದು ಬೆಳೆ ಹೊಂದುತ್ತದೆ? ಈಗ ಅರಿಶಿನ ಮಾಡಿದ್ದಿಂದ ಕಬ್ಬು ಮಾಡಿದ್ರೆ ಚೆನ್ನಾಗಿ ಬರ್ತದೆ ಸರ್ ಇಳುವರಿ. ಮತ್ತು ಆ ಕಬ್ಬು ತೆಗೆದ್ನೆಲ್ಲ ಅರಿಶಿನ ಮಾಡಿದ್ರೆ ಅರಿಶಿನೂ ಚೆನ್ನಾಗಿ ಬರ್ತೈತೆ. ಅದಕ್ಕೆ ಆ ರೀತಿ ರೈತರು ಏನು ಮಾಡ್ಬೇಕು ರೀ, ಒಂದು ಬೆಳೆಯನ್ನು ಬದಲಾವಣೆ ಮಾಡ್ಕೋಬೇಕಾಗಿದೆ, ಅಂದರೆ ಚೆನ್ನಾಗಿ ಇಳುವರಿ ಬರ್ತೈತೆ. ಅಂದರೆ ಮಾರ್ಕೆಟಲ್ಲಿ ಕಬ್ಬು ಸಪ್ಲೈ ಕೂಡ ಕಡಿಮೆ ಆಗ್ಬೋದು ಅಲ್ವಾ? ಅಂದರೆ ಒಂದು ಸಮತೋಲನವಾದ ಸಪ್ಲೈ ಬೇಕು ಮಾರ್ಕೆಟ್ ರೇಟಿಗೆ. ಹಾಂ ಹಾಂ, ಇನ್ನೊಂದು ಈಗ ಅರಸಿನ ಬಗ್ಗೆ ಹೇಳಿದ್ರಿ ನೀವು, ಅರಸಿನ ಎಷ್ಟು ಬೆಳೆಸ್ತಾ ಇದ್ರಿ ನೀವು, ಎಷ್ಟು ಎಕರೆ? ಎಕರೆಗೆ 30 ಕ್ವಿಂಟಲ್ ತನಕ ಬಂದವು ಸರ್ ಈಗ ಎಕರೆಗೆ ರೀ. ಅದಕ್ಕಿಂತ ನಾವಿಲ್ಲಿ ನಮ್ಮ ಹೊಸೂರ ಇಲ್ಲ ನಮ್ಮ ಜಮಖಂಡಿ ಸೈಡ್ ಕೆಲವೊಬ್ಬರು ರೈತರು ಅದಾರಲ್ಲ ರೀ, ಅವ್ರು 40 ತನ ಬೆಳೆದಾರೆ. ಇಲ್ಲೇ ಶಿರೋಳದಾಗೂ 40 ತನ ಬೆಳೆದಾವೆ ಸರ್. ನಾವೇನು ಮಾಡ್ಬೇಕು ರೀ, ಅದನ್ನು ಅರಿಶಿನ ಬೆಳೆ ಅಂದರೆ ಏನು ರೀ, ಅದೊಂಥರ ಇದ್ದಂಗೆ. ಮೊದಲು ಅಡ್ವಾನ್ಸ್ ಪ್ರಿಪ್ರೇಷನ್ ಆಫ್ ಲ್ಯಾಂಡ್ ವೆರಿ ಇಂಪಾರ್ಟೆಂಟ್ ರೀ. ಅಡ್ವಾನ್ಸ್ ನಾವು ಪ್ರಿಪ್ರೇಷನ್ ಲ್ಯಾಂಡ್ ಮಾಡಬೇಕು, ಗೊಬ್ಬರ ಕಡಿಬೇಕು, ಬ್ಯಾಸಿಗೆಗಳ ಗಳೆ ಮಾಡಬೇಕು, ಟೈಮ್ ಸಿರಿ ಹಚ್ಚಬೇಕು ರೀ, ಅಂದರೆ ಇಳುವರಿ ಬರ್ತಾವೆ. ನಮ್ಮ ಏನಾಗ್ಯಾವ ರೀ, ಒಂದೊಂದು ಏನು ಅರ್ಥ ಮಾಡ್ತೀವಿ ರೀ, ಒಂದೊಂದು ಬೆಳೆ ಮಾಡಿರ್ತೀವಿ ರೀ, ಟೈಮ್ ಸಿಗಂಗಿಲ್ಲ, ಆನಂತರ ಮಾಡ್ತೀವಿ, ಒಂದು ಸ್ವಲ್ಪ ಲೇಟ್ ಆಗಾವ. ಹಿಂಗಾಗಿ ಸ್ವಲ್ಪ ಇಳುವರಿ ಕಡಿಮೆ ಆಗೈತೆ ಅವ್ರೆ. ಕರೆಕ್ಟಾಗಿ ಮಾಡಿದರೆ ಬರ್ತದೆ ಸರ್, ಅದು ಒಂದು ಗುಂಟೆಗೆ ಒಂದು ಕ್ವಿಂಟಲ್ ಬರ್ತದೆ ರೀ. ಭಾಳಷ್ಟು ಪ್ಲಾನಿಂಗ್ ಮಾಡಬೇಕು ಅಲ್ವಾ? ಸರಿಯಾದ ಒಂದು ಯೋಜನೆ ಹಾಕ್ಕೊಂಡು ಈ ಅರಸಿನ ಬೆಲೆಗೆ ಇಳಿಬೇಕು. ಸರ್ ಈಗ ಅದ ಯಾರು ಪ್ರಾಮಾಣಿಕವಾಗಿ ಪ್ಲಾನಿಂಗ್ ಮಾಡ್ತಾರೆ, ಹೆಂಗೋ ಯಾವುದೋ ಒಂದು ಯೋಜನೆ ಮಾಡೋಕ್ಕೆ ಪ್ಲಾನಿಂಗ್ ಏನು ಮಾಡ್ತೀವಲ್ಲ ರೀ, ಆ ಥರ ಮಾಡಿದ್ರೆ ಅಷ್ಟೇ ಸಕ್ಸಸ್ ಆಗತ್ತೆ ರೀ. ಈಗ ಇಲ್ಲಾದ್ರೆ ಆಗೋದಿಲ್ಲ ರೀ, ಅದು ನಮ್ಗೆ ಎಕ್ಸ್ಪೆಕ್ಟೆಡ್ ಇಳುವರಿನೂ ಬರೋದಿಲ್ಲ ರೀ. ಈಗ ಅರಸಿನ ಬೆಳೆಯನ್ನು ಬೆಳೆಸುವವರಿಗೆ ಹೊಸದಾಗಿ ಅವ್ರಿಗೇನು ಸಲಹೆ ಸೂಚನೆ ಕೊಡ್ತೀರಿ, ಯಾವ ರೀತಿ ಅವರು ಮುಂದುವರಿಸಬೇಕು ಹೇಳಿ? ಅರಿಶಿನ ಸರ್ ಅದು 8 ತಿಂಗಳು ಬೆಳೀರಿ. ಕಬ್ಬಿನಕಿಂತ ನಾನು ಪರ್ಟಿಕ್ಯುಲರ್ ಹೇಳ್ತೀನಿ ರೀ, ಈಗ ನಂದು ಹೇಳ್ತೀನಿ, ನಿಮ್ಮ ಪಟ್ಟಿ ತೋರಿಸ್ತೀನಿ. 2.5 ಎಕರೆ ಕಬ್ಬಿತ್ರಿ ನಂದು, ಅದು ಅಷ್ಟೇ ಬಂದತ್ತೆ ರೀ ದುಡ್ಡು. 1 ಎಕರೆ 10 ಗುಂಟೆ ಅರಿಶಿನ ಇತ್ತು ಸರ್, ಅದು ಅಷ್ಟೇ ದುಡ್ಡು ಬಂದೈತೆ. ಮತ್ತು 8 ತಿಂಗಳು ಬೆಳೆ ಸರ್ ಇದು ಅರಿಶಿನ. ಮತ್ತು ಇದು ಬೆಳೆ ಏನು ಕೆಡುವುದಿಲ್ಲ ರೀ, ಏನು ಒಟ್ಟು 8 ತಿಂಗಳದಾಗ ನಾವು ಆರಾಮಾಗಿ ತೆಗಿಬೋದು. ಸಮ್ಮರ್ ಒಳಗೆ ನಮಗೆ ನೀರಿನ ಉಳಿತಾಯ ಆಗುತ್ತೆ ಸರ್ ಇದ್ರಾಗ. ಅದಕ್ಕೆ 12 ತಿಂಗಳು ನೀರು ಹಸಬೇಕು ರೀ ಕಬ್ಬಿಗೆ. ಇವತ್ತು ಕಬ್ಬು ಕಟಿಂಗ್ ಮಾಡ್ತಾರೆ ಅಂದರೆ ಘರ್ಷಣೆ ಎಲ್ಲ ಇತ್ತಂದ್ರೆ ಇವತ್ತು ಬಿಡಬೇಕು ರೀ. 8 ದಿವಸ ಆತಂದ್ರೆ ಮತ್ತೆ ನೀರು ಬಿಡಿ ಚಾಲೋನ ರೀ. ಮತ್ತು ಇದು ಅರಿಶಿನ ಬೆಳೆದದ್ನೆಲ್ಲ ಮತ್ತು ನೀವು ಬೇಕಾದ್ರೆ ಬೇಕಾದ ಬೀಕ್ ತಕ್ಕೋರಿಲ್ರಿ, ಭೂಮಿ ಫಟ್ರಾಲಿ ಉಳಿತೈತೆ ಅಂದ್ರೆ ನಾವು ಅದಕ್ಕೆ ಕಾಂಪೋಸ್ಟ್ ಜಾಸ್ತಿ ಹಾಕ್ತೀವ್ರಿ. ಅದರಿಂದ ನಿಮಗೆ ಮತ್ತೆ 3 ವರ್ಷ ಅದು ನಮಗೆ ಈ ಬೇರೆ ಯಾವುದೋ ಬೆಳೆ ತೆಗೆದ್ರೂ ಸಹಿತ ನಮ್ಗೆ ಲಾಭದಾಯಕ ಬರ್ತಾವ್ರಿ ಅವು ಅರಿಶಿನ ಎಲ್ಲ. ಭೂಮಿ ಹಾಳಾಗಲ್ಲ ಅಂತ ನೀವು ಹೇಳ್ತೀರಿ? ಒಟ್ಟು ಹಾಳಾಗಲ್ಲ ರೀ ಸರ್, ಅರಿಶಿನ ಫಲವತ್ತತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷ ಹೋದಾಗ. ಯಾಕಂತಂದ್ರೆ ಸರ್, ನಾವು ಅದಕ್ಕೆ 1 ಎಕರೆಗೆ 15 ಟೇಲರ್ ತನಕ ಗೊಬ್ಬರ ಹಾಕ್ತೀವ್ರಿ, ಹೆಚ್ಚಿಗೆ ಇಳುವರಿ ತೆಗಿಬೇಕಂತೇಳಿ. ಮತ್ತು ಅದಕ್ಕೆ ಅರಿಶಿನಕ್ಕಷ್ಟು ಗೊಬ್ಬರ ಕಡದ್ರೆ ಇಳುವರಿ ಬರ್ತದೆ ಸರ್. ಅದು ಕಬ್ಬಿನ ಗತಿ ಅಲ್ಲರಿ, ಅದಕ್ಕೆ ಕಡಿದ್ರೆ ಗೊಬ್ಬರ ಹೆಚ್ಚು ಯೂಸ್ ಮಾಡೋದ್ರಿಂದ ರೀ ಅದು ಫಲವತ್ತತೆ 3 ವರ್ಷ ತನಕ ಬೆಳೀತೈತೆ ಸರ್. ಅದು ಹೊಳಿ ಬೇರೆ ಯಾವುದೋ ಬೆಳಿತೀರಿ ನೀವು. ಸಾವಯವ ಪದ್ಧತಿಯಲ್ಲಿ ಬೆಳೆಸಿದ್ರೆ ಹೇಗೆ ಅರಸಿನ? ಸಾವಯವ ಬೆಳೆಸಿದ್ರೆ ಸರ್ ರೇಟ್ ಇನ್ನೂ ಚೆನ್ನಾಗಿ ಬರ್ತೈತೆ ರೀ. ಈಗ ನಮ್ದು ಈಗ ಮೊನ್ನೆ 8,000 ರೂಪಾಯಿ ಮಾರ್ತೀರಿ, 9,000-10,000 ತನ ಮಾರಕತ್ತೈತಿ ರೀ ರೇಟ್. ಅದಕ್ಕೆ 2,000 ರೂಪಾಯಿ ಹೆಚ್ಚಿಗೆ ಹೋಗುತ್ತೆ ರೀ ಸಾವಯವ ಒಳಗೆ ರೀ, ಅದು ಎಕ್ಸ್ಪೋರ್ಟು ಆಗತ್ತೆ ರೀ. ಮತ್ತು ಅರಿಶಿನವನ್ನು ಈಗ ಏನು ಮಾಡ್ಬೇಕು ರೀ, 9 ತಿಂಗಳ ಅವಧಿ ಕೊಡ್ಬೇಕು ರೀ, ಅಂದ್ರೆ ಹೆಚ್ಚಿಗೆ ದಪ್ಪ ಅಂತಂದ್ರೆ ರೇಟ ಹೆಚ್ಚು ಬರ್ತೈತೆ ರೀ. ಅದರಲ್ಲಿ ಬೇರೆ ಬೇರೆ ಇನ್ನೊಂದು ರಾಜಾಪುರಿ ಅತೈತಿ ರೀ, ಇನ್ನು ಒಂದು ಮೂರ್ನಾಲ್ಕು ವೆರೈಟಿ ಇದಾವೆ ಸರ್. ಮೂರ್ನಾಲ್ಕು ವೆರೈಟಿಯಲ್ಲಿ ಚಲೋ ಇದ್ದ ವೆರೈಟಿ ಯಾವುದು? ಚಲೋ ಇದ್ದದ್ದು ಸೇಲಂ ಚಲೋ ಹಚ್ಚ ಚೆನ್ನಾಗಿ, ರೇಟು ಚೆನ್ನಾಗಿ ಬರತ್ತೆ ರೀ, ನಮ್ಮ ಏರಿಯಾಗೆ ಹೊಂದ್ಕೊಂಡೈತೆ ರೀ. ಅದು ನೀವು ಅದನ್ನೇ ಬಳಸ್ತಾಯಿದ್ರಿ? ಸೇಲಂ ಮಾಡ್ತೀವಿ ಸರ್. ಈಗ ನಾವು ಒಂದು 18 ವರ್ಷ 20 ವರ್ಷ ಇಪ್ಪತ್ತು ವರ್ಷನೇ ಅಷ್ಟು ಅಲ್ರಿ. ಈಗ ಫಸ್ಟ್ ನಾವು ಮಂಟ್ರಿಗೆ ಅರ್ಶನ ನಾವು ತಂದೀವಿ ರೀ. ಮೊದಲು ಇಲ್ಲಿ ಹೊಸೂರು ಅದ ನೋಡ್ರಿ, ನಾವು ಒಂದು 4 ಮಂದಿ ರೈತರಿ. ಫಸ್ಟ್ ಅದನ್ನು 99 ತಂದಿದ್ದು ನೋಡಿ ಸರ್. 99 ಇಂದ ನೀವು ಬೆಳೆಸ್ತಾಯಿದ್ರಿ ಅರಸಿನ? ಭಾಳಷ್ಟು ಅನುಭವ ಇದೆ ನಿಮಗೆ. ಒಂದು ಎಜುಕೇಷನ್ ಮುಗಿದಿಂದ ಹೆಚ್ಚು ಕಡಿಮೆ ರೀ, ನಾವು 99 ಬೆಳೆಸಾಕತ್ತೀವಿ ಸರ್. ನಿಮ್ಮನ್ನು ನೋಡಿ ಎಷ್ಟು ಜನ ಈಗ ಬೆಳೆಸ್ತಾಯಿದ್ದಾರೆ ಅಂಟೂರಲ್ಲಿ? ಬೆಳೆಸ್ತಾರೆ ಸರ್, ಅವರು ಒಬ್ಬರು ಬೆಳೆಸ್ತಾರೆ. ಮತ್ತು ಈಗ ಮೊದಲಿನಿಂದ ಇವರು ತಿಮ್ಸಾನಿ ಅವ್ರದಾರೆ, ಇವರು ನಾವು ಹಚ್ಚಿದ್ದು ಒಂದು 4-5 ವರ್ಷಕ್ಕೆ ಬಂದ ಬೆಳೆಸಿರಿ. ಇವರು ಎಕರೆಗೆ 30-35 ಅಂತ ಕ್ವಿಂಟಲ್ ಬೆಳೆದಾರೆ. ಹ್ಞೂ, ಇನ್ನೂ ರೈತರು ಅದಾರೆ ನಮ್ಮನ್ನು ಬೆಳೆಯವ್ರದಾರೆ. ಈಗ ಅರಸಿನದ್ದು ಮಾರ್ಕೆಟಿಂಗ್ ಬಗ್ಗೆ ಹೇಳಿ ನೀವು. ಇಂಡಿಯಾದಾಗ ಸರ್ ಸಾಂಗ್ಲಿ ಮಾರ್ಕೆಟ್ ರೀ, ಅದನ್ನು ಬಿಟ್ಟರೆ ಎರಡು ಮಾರ್ಕೆಟ್ ಒಂದೈತೆ ರೀ ತಮಿಳ್ನಾಡು, ಅದನ್ನು ಬಿಟ್ಟರೆ ಕರ್ನಾಟಕದಾಗ ಬೆಂಗಳೂರು ಚಾಮರಾಜನಗರ ಐತೆ ಸರ್, ಅದು ಮಾರ್ಕೆಟ್ ಚೆನ್ನಾಗೈತೆ ರೀ. ನಾವು ಅಲ್ಲಿ ಮಾರ್ಕೆಟ್ ಕಳಿಸ್ಬೇಕಾಗ್ತೀವಿ ಚಾಮರಾಜನಗರ. ಇಲ್ಲಿ ಸಾಂಗ್ಲಿ ಒಳಗೆ ಏನು ಮಾಡ್ತಾರೆ ರೀ, ನಮ್ದು ಪಟ್ಟಿ ಕೊಡ್ಬೇಕಾರ ಒಂದು 20 ದಿವಸ ತಗೋತಾರೆ. ಅಲ್ಲಿ ಸಿಸ್ಟಮ್ ಹೆಂಗೈತೆ ರೀ ಚಾಮರಾಜನಗರದಾಗ, ಇವತ್ತು ಗುರುವಾರ ಒಂದೇ ದಿನ ಸವಾಲು ಆಕೈತೆ ರೀ ಅಲ್ಲಿ. ಅದು ಆತಂದ್ರೆ ಮಧ್ಯಾಹ್ನ ದುಡ್ಡು ಕೊಟ್ಟಬಿಡ್ತಾರೆ ಅಲ್ಲಿ. ನಾವು ಅಲ್ಲಿ ಹೋಗ್ಬೇಕಂತ ರೀ, ಸ್ವಲ್ಪ ದೂರ ಆಗತ್ತಲ್ಲ ರೀ, ಇನ್ನೂ ಹೋಗೋಕ್ಕಾಗಿಲ್ಲ. ಮಾರ್ಕೆಟ್ ಸಿಸ್ಟಮ್ ನಮ್ಮ ಫ್ರೆಂಡ್ಸ್ ಇದಾರೆ ಅಲ್ಲಿ, ಅವ್ರು ಒಂದ್ಸಲ ಬರ್ರಿ ಚಾಮರಾಜನಗರಕ್ಕೆ ಹೇಳಾಯ್ತಾರೆ, ನಾವು ಹೋಗೋಕ್ಕಾಗಿಲ್ಲ ರೀ, ನೋಡ್ಬೇಕ್ರಿ. ಈ ಮಾರ್ಕೆಟಿಂಗ್ ಕೂಡ ನೀವು ಬಳಸ್ತಾ ಇದ್ದೀರಾ? ಈಗ ವೆಬ್ಸೈಟ್ ಬಂದಿದೆ ನೋಡಿ, ಈ ಮಾರ್ಕೆಟಿಂಗ್ ಅದನ್ನು ನೋಡ್ತಾ ಇದ್ದೀರಾ? ಏನು ಮಾಡಕತ್ತೀವಿ ಸರ್, ಅದನ್ನ ನೋಡ್ತೀವಿ ರೇಟ್ ಅದು ರೀ. ಇನ್ನೂ ಏನೇನು ಬಳಸಿಲ್ಲ ಸರ್. ಭಾಳ ಉಪಯೋಗ ಇದೆ ಅಂತೆ, ಭಾಳ ಲಾಭದಾಯಕ ಇದೆ ಅಂತೆ ರೈತರಿಗೆ ಅಂತ ಸರ್ಕಾರದವರು ಪ್ರಚಾರ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನೀವು ಪ್ರಯತ್ನ ಪಡಿ. ಹಾಂ, ಪ್ರಯತ್ನ ಪಡ್ತೀವಿ ಸರ್. ಈಗ ನೋಡಕತ್ತೀವಿ ರೀ ಮಾರ್ಕೆಟಿಂಗ, ದೆಲ್ಲಿದೊಂದು ಐತಲ್ರಿ ಮಾರ್ಟ್ ಆಫ್ ಇಂಡಿಯಾ, ಅದು ನೋಡಕತ್ತೀವಿ ಸರ್. ಅದಕ್ಕೆ ನಾವು ಈಗ ಒಂದು ಗ್ರೂಪ್ ಆಗಿ ನಾವು ಸಂಘಟನೆ ಮಾಡಿ ಎಲ್ಲ ಜನರನ್ನು ಕೂಡಿಸ್ಕೊಂಡು ಎಲ್ಲ ಮಾಡಿದರೆ ಲಾಭದಾಯಕ ಐತತ್ ಮಾಡಿದರೆ ನಮ್ಮಲ್ಲಿ ಚೆನ್ನಾಗಿ ಆಗತ್ತೆ ಸರ್. ಇನ್ನು ಅದನ್ನು ಮಾಡುವ ಯೋಜನೆ ಒಳಗೆ ಇದೀವಿ ರೀ ನಾವು. ಉಳ್ಳಾಗಡ್ಡಿ, ಕಬ್ಬು ಮತ್ತು ಮೆಕ್ಕೆಜೋಳ ಹಾಗೆ ಅರಸಿನ, ಇದರಲ್ಲಿ ಯಾವುದು ಲಾಭದಾಯಕ ನಿಮಗೆ ಈ 4ರಲ್ಲಿ? ಈಗ ಸರ್ ನಮ್ಮದು ಮೆಕ್ಕೆಜೋಳ ಹಾಕಿನ್ರಿ ಅಣ್ಣ, ನಮ್ಮದು 40-50 ಕ್ವಿಂಟಲ್ ತನಕ ಇಳುವರಿ ಬಂದವ್ರಿ. ನಮ್ಮದು ಮೆಕ್ಕೆಜೋಳದ್ದು ಅಷ್ಟದ್ದು ದುಡ್ಡು ಬಂದೈತಿ, ಕಬ್ಬು ಅಷ್ಟೇ ಬಂದೈತಿ. ಕಬ್ಬು 1 ವರ್ಷ ರೀ, ಮೆಕ್ಕೆಜೋಳ ಈಗ ಬರೀ 4 ತಿಂಗಳದ ಬಂದೈತೆ ಸರ್. ಈ ಸದ್ಯ ಈಗ 2400 ರೂಪಾಯಿ ರೇಟ್ ಐತ್ರಿ, ಮತ್ತು ಆ ಕಬ್ಬಿನಕ್ಕಿಂತ ಹೆಚ್ಚೈತೆ ರೀ. ಮತ್ತು 40-50 ಬೆಳೆದಿವಿ ಅಂದರೆ ನಮ್ದು ಆಟೋಮೆಟಿಕ್ ಕಬ್ಬಿನಕ್ಕಿಂತ ಹೆಚ್ಚು ಬಂದೈತೆ ದುಡ್ಡು ನಮ್ದು ಈ ವರ್ಷ. ಅದಕ್ಕೆ ಈ ವರ್ಷ ಕಬ್ಬ ತೆಗೆದಿವಿ ರೀ ನಾವೆಲ್ಲ. ಅರಸಿನಕ್ಕೆ ನೀವು 8 ಸಾಕಂತ ಹೇಳಿದ್ರಿ, ಮಿಕ್ಕಿದ 4 ಮೆಕ್ಕೆಜೋಳ ಈಗ 2000 ರೂಪಾಯಿ ರೇಟ್. ಇದು ಏನಾಗೈತೆ ರೀ ಸರ್, ಸೆಂಟ್ರಲ್ ಗೌರ್ಮೆಂಟ್ ಈಗ ಹೋದ ವರ್ಷ 1720 ರೂಪಾಯಿ ಬೆಂಬಲ ಮೇಡೆ ಮಾಡ್ಯಾರಿ, ಸಪೋರ್ಟಿಂಗ್ ಪ್ರೈಸ್. ಆ ಸಪೋರ್ಟಿಂಗ್ ಪ್ರೈಸ ರೇಟ್ ಕಡಿಮೆ ಆದಾಗ ಸರ್ಕಾರಗಳು ತೊಗೋಬೇಕು ರೀ ಅದನ್ನು ಖರೀದಿ. ಹೆಸರಿಗಟ್ಟ ಸಪೋರ್ಟಿಂಗ್ ಪ್ರೈಸ್ ಆಗಿ ಉಳಿಬಾರ್ದು ರೀ. ಹಂಗೆ ಮಾಡಿದ್ರೆ ಏನಾಗೈತೆ ರೀ, ಮಾರ್ಕೆಟ್ನಾಗ ಅದು ರೇಟ್ ಜಂಪ್ ಆಗತ್ತೆ ರೀ. ಈಗ 1720 ಮಾಡಂತ ಏನಾಗೈತೆ ಸರ್, ಈಗ ವರ್ಷ ಮೆಕ್ಕೆಜೋಳ ಒಂದು ಸ್ವಲ್ಪ ಮಳೆಯಿಂದ ಅಭಾವದಿಂದ ಈಗ ಹಾವೇರಿ ಸೈಡು ಹೋತ್ರಿ ಮೇಜ, ಮುಂದೆ ಇಲ್ಲೇ ದಾವಣಗೆರೆ ಸೈಡ್ ಕಡಿಮೆ ಆತ್ರಿ, ಚಿತ್ರದುರ್ಗ ಅಲ್ಲಿ ಕಡಿಮೆ ಆತ್ರಿ ಮಳೆ ಇದ್ದ ಸಂಬಂಧ. ಮತ್ತು ಇದೇನಾಗೈತ್ರಿ, ಮೆಕ್ಕೆಜೋಳ ಒನ್ ಆಫ್ ದ ಎಸೆನ್ಷಿಯಲ್ ಗುಡ್ ರೀ ಇದು. ಯಾಕೆ ಇವು ಕೋಳಿ ಫಾರ್ಮ ಇವಕ್ಕೆಲ್ಲ ಒಂದು ಅದು ಈಗ ಅದೊಂದು ಕಮರ್ಷಿಯಲ್ ವಸ್ತು ಆದಂಗೆ ಆಗಿಬಿಟ್ಟತ್ ರೀ. ಅದಕ್ಕೆ ಕೋಳಿ ಉದ್ಯಮ ಅಂತರೂ ಇದ್ರ ಮೇಲೆ ಡಿಪೆಂಡ್ ಆಗ್ಯಾವ ಸರ್. ಎಷ್ಟೋ ಈಗ ಈ ಕೋಳಿ ಉದ್ಯಮ ಇದಾಗತ್ತವ್ರಿ ಮೆಕ್ಕೆಜೋಳ ಇಲ್ಲಾರ್ದಕ್ಕಾಗೆ. ಅದಕ್ಕೆ ಈ ವರ್ಷ ಚೆನ್ನಾಗಿ ರೇಟ್ ಬಂದೈತೆ ರೀ. ನಮ್ಮ ರೈತರಿಗೆ ಏನಾಗೈತ್ರಿ, ನಾವು 2000 ರೂಪಾಯಿ ರೇಟ್ ಬತ್ತಂದ್ರೆ ನಾವು ಒಬ್ಬರು ಕಬ್ಬ ಹಚ್ಚಂಗಲ್ಲ ರೀ, ಮೇಜ ಬೆಳಿತೀವಿ ನಾವು. ಕರೆ ಅದ್ರಾಗ ಸ್ಥಿರತೆ ಇಲ್ಲಾಗೈತೆ ರೀ. ಈ 1 ವರ್ಷ ಸಿಕ್ಕೈತೆ ಅಂತೇಳಿ ನಾವು ಅನ್ಬೋದ್ರೆ, ಕಂಟಿನ್ಯೂ ಈಗ 1720 ಅದು ಬೆಂಬಲ ಬೆಲೆ 1800-2000 ತನಕ ಓಡಿತಂದ್ರೆ ರೈತರು ಏನಂತೆ ಎಲ್ಲರೂ ಮೇಜ್ ಬೆಳೀತಾರೆ. ಈ ಫ್ಯಾಕ್ಟ್ರಿ ಅವ್ರ ಮೇಲೆ ಡಿಪೆಂಡ್ ಇಲ್ಲ. ನಾವು ಕ್ಯಾಶ್ ಆ್ಯಂಡ್ ಕ್ಯಾರಿ ಹೋದಿವಿ ಅಂದ್ರೆ ಸಂಗ್ಲಿ ಹೋಗಿ ಮಾರಿದ್ವಿ ಅಂದ್ರೆ ನಮ್ಗೆ RTGS ಮಾಡಿ ಮರದಿವಸ ನಮ್ಮ ರೊಕ್ಕ ಬಂದ್ಬಿಡ್ತೈತೆ. ಇವ್ರಿಗೆ ನಾವು ಈ ಕಬ್ ಕಳಿಸೀವ್ರಿ, ಜಮಖಂಡಿ ಸುಗರ್ಸ್ ಕಬ್ ಕಳಿಸಿನ, ಈಗ ನಿನ್ನೆ ಬಂದತ್ ನೋಡ್ರಿ ಬೆಲ್ಲ 4 ಹೋತ್ರಿ. ಅದು 4 ತನಕ ಹೋತಂದ್ರೆ ಮತ್ತೆ ನಮ್ಮ ರೈತರ ಗತಿ ಏನು ರೀ? ನಮಗೇನು ಉದ್ರಿ ಏನು ಸಿಗತ್ತೆ ಹೇಳ್ರಿ ನೀವು? ಎಲ್ಲ ನಾವು ರೋಗ ಕೊಟ್ಟು ತರಬೇಕು. ಮಲ್ಲಪ್ಪ ಅವರೇ, ಇನ್ನು ಇದ್ರ ಬಗ್ಗೆ ಉಳ್ಳಾಗಡ್ಡಿ ಕೂಡ ನೀವು ಬೆಳೆಸ್ತಾ ಇದ್ರಿ, ಚಲೋ ಬರುತ್ತೆ ನಿಮ್ದು ಬೆಳೆಗೆ ಚಲೋ? ನಾವು 1 200 ಪಿಸಿ ಬೆಳೆಸ್ತೀವಿ ರೀ. ಈಗ ಐತ್ರಿ ಸದ್ಯ ನಮ್ಮ ಸ್ಟಾಕ್ ಐತ್ರಿ. ಈ ಸಲ ಒಂದು ಸ್ವಲ್ಪ ರೇಟ್ ಚೆನ್ನಾಗಿ ಬರಾಕತ್ತ ಸರ್, 1800-2000 ತನಕ ಬರಾಕತ್ತೆ ಸರ್ ಉಳ್ಳಾಗಡ್ಡಿ. ಈಗ ಹಾಕಕತ್ತೀವಿ ರೀ, ಉಳ್ಳಾಗಡ್ಡಿ ಹಾಕಕತ್ತಿದ್ವಿ ನಾವು ಈಗ. ನಿಮ್ಮ ಇವರು ಸರ್ ಹೇಳಿದರು, ಮತ್ತು ಈ ಸದ್ಯ ಈಗ ಹಾಕೋದು ಬಿಟ್ಟು ಬಂದ್ರಿ ನಾ ಈಗ ಮಳೆಗಾಲಕ್ಕೆ ಸ್ಟಾರ್ಟ್ ಹೋಗಾಕತ್ತಿದ್ವಿ. ಉಳ್ಳಾಗಡ್ಡಿಯಲ್ಲಿ ನೀವು ಪ್ರಗತಿ ಕಾಣ್ತಾ ಇದ್ರಿ, ಅದರಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ನೀವು? ಅದು ಏನಾಗೈತೆ ಸರ್, 1 ವರ್ಷ ಒಮ್ಮೆ ಬಿದ್ದಿರ್ತೈತೆ, ಒಮ್ಮೆ ಲಾಸ್ ಆಗೈತೆ ರೀ, ಒಮ್ಮೆ ಬತ್ತಂದ್ರೆ ಅದು ಹಿಂದಿಂದ ಮುಂದಿಂದ ಕೂಡ ಬರ್ತೈತೆ ರೀ. ಹಿಂಗಾಗಿ ಅದನ್ನು ಒಂದು ಸ್ವಲ್ಪ ಬಟ್ ಮಾಡ್ತಾ ಇರ್ತೀವಿ ರೀ. ನೀವು ಬೆಳೆಸೋದಕ್ಕೆ ಮಾರ್ಕೆಟ್ ಕೂಡ ಸಿಗಬೇಕಲ್ಲ, ಅದು ಕೊಳತು ಹೋಗ್ತದಲ್ಲ, ಟೈಮಿಗೆ ಮಾರ್ಕೆಟ್ ಸಿಗಬೇಕು. ಅದನ್ನು ಬೆಳೆಯೋದಕ್ಕೆ ಕೊಳಿಲಾರ್ದಂಗೆ ಏನು ಮಾಡ್ತೀವಿ ಸರ್? ನಾವು ಬೆಳೆಯೋ ಹಂತದಾಗ ಏನು ಮಾಡ್ತೀವಿ ರೀ, ಕೊಳಿಲಾರ್ದಂಗೆ ಬೆಳೆಸ್ಕೋಬೇಕು ರೀ. ಸ್ವಲ್ಪ ಗೊಬ್ಬರ ಕಡಿಮೆ ಹಾಕ್ಬೇಕು ರೀ, ಮತ್ತು ಉಳ್ಳಾಗಡ್ಡಿ ಲಾಸ್ಟ್ ತೆಗಿಯೋ ಮುಂದೆ ಇನ್ನೂ ಒಂದು ನೀರು ಬೇಕಂದ್ರೆ ಅದನ್ನು ಬಿಡ್ಬೇಕು ರೀ, ಅಂದ್ರೆ ಅದು ಗಟ್ಟಿ ಉಳಿತೈತಿ. ಆ ಥರ ಚೆನ್ನಾಗಿ ಬೆಳೆಸ್ಕೊಂಡ ಸ್ಟೋರೇಜ್ ಮಾಡಿದ್ರೆ, ಈಗ ನಮಗೆಲ್ಲ ಕೃಷಿ ಇಲಾಖೆ ಒಂದು ಹಾರ್ಟಿಕಲ್ಚರ್ದಿಂದ ಸಾಕಷ್ಟು ಇವು ಸಿಗಾಕತ್ತವೆ ಸರ್. ಅದು ಸ್ಟೋರೇಜ್ ಮಾಡೋಕೆ ಸಬ್ಸಿಡಿನೂ ಕೂಡ ಆಗತ್ತೆ ರೀ ರೈತರಿಗೆ. ಆ ಥರ ನಮ್ಮಲ್ಲಿ ಒಂದು 2-3 5-7 ಹಂಗೆ ಅವ್ರು ಹೇಳಿದ ಪ್ಲ್ಯಾನ್ ಪ್ರಕಾರ ಗೋಡಾ ಇದನ್ನು ಮಾಡ್ಕೊಂಡು ಕೋಲ್ಡ್ ಸ್ಟೋರೇಜ್ ಹಂಗೆ ಮನುಕ ದ್ರಾಕ್ಷಿಗೆ ಇರ್ತತಲ್ರಿ, ಹಂಗೆ ಸ್ವಂತ ರೈತರು ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೊತಾರೆ. ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಅದನ್ನು, ಈಗ ನೆಕ್ಸ್ಟ್ ಕ್ರಾಪ್ ಯಾವಾಗ ಬರ್ತೈತೆ ಅಂದ್ರೆ ರೀ ಸೆಪ್ಟೆಂಬರ್ ಅಕ್ಟೋಬರ್ಗೆ ಬರ್ತೈತೆ ರೀ ಈಗ ಮಳೆಗಾಲಕ್ಕೆ ಹಾಕಿದ್ದು. ಅಲ್ಲಿ ತನಕ ನಮ್ಮ ಏನು ಮಾಡ್ತಾರೆ ರೀ, ಅಲ್ಲಿ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ರೇಟ್ ಜಂಪ್ ಆಗೈತೆ ಅವಾಗ ಮಾರ್ತಾರೆ. ಸ್ಟೋರಿಂಗ್ ಬೇಕು, ಸ್ಟೋರಿಂಗ್ ಇರ್ಲಿಕ್ಕೆ ಏನಾಗತ್ತೆ ರೀ, ಸೀಸನ್ದೊಳಗೆ ಯಾವುದೇ ಬೆಳೆ ಏನು ಕಡಿಮೆ ಇರ್ತದೆ ರೇಟ್, ಆ ರೇಟ್ನಾಗ ಮಾರಿದ್ರೆ ಅವ್ರಿಗೆ ಖರ್ಚು ಇಂಪೋರ್ಟ್ ಆಗಲ್ರಿ ರೈತರಿಗೆ. ಅದಕ್ಕಾಗಿ ಏನು ಮಾಡ್ತಾರೆ ರೀ, ಸ್ಟೋರ್ ಮಾಡಿದ್ರೆ ಏನಾಗತ್ತೆ ರೀ, ಆಟೋಮೆಟಿಕ್ಕಾಗಿ ಮಾರ್ಕೆಟಿಗೆ ಮಾಲ್ ಕಡಿಮೆ ಆಗತ್ತೆ ರೀ. ಎಲ್ಲರೂ ಸ್ಟೋರ್ ಮಾಡಿದವರು ಒಂದೇ ಟೈಮ್ದಾಗ ಮಾಲು ಹೋಗಲ್ರಿ, ಹಂತ ಹಂತಂತ ಹೋಯ್ತಿರ್ತಾರೆ. ಮಾರ್ಕೆಟಿಗೆ ಎಷ್ಟು ಬೇಕು ಅಷ್ಟೇ ಬಿಡುಗಡೆ ಮಾಡಿದರೆ ಆ ಡಿಮಾಂಡ್ ಆ್ಯಂಡ್ ಸಪ್ಲೈ ಹೊಂದ್ಕೊಂಡು ಹೋಗ್ತದೆ, ಮಾರ್ಕೆಟ್ ರೇಟ್ ಕೂಡ ಹೊಂದ್ಕೊಂಡು ಹೋಗ್ತದೆ ಡಿಮಾಂಡ್ ಮತ್ತು ಸಪ್ಲೈಗೆ. ರೈತರಿಗೆ ಚಲೋ ಇದು ಸಿಗ್ತದೆ, ರೇಟ್ ಸಿಗ್ತದೆ. ಡಿಮಾಂಡ್ ಹೆಚ್ಚಾಯ್ತು, ಮಾಲ್ ಕಡಿಮೆ ಆಯ್ತಾರೆ, ಆಟೋಮೆಟಿಕ್ ರೇಟ್ ಎಕನಾಮಿಕ್ ಸ್ಲಾಪ್ಕಾರ ರೇಟ್ ಹೆಚ್ಚಾಗತ್ತೆ ಸರ. ಅದನ್ನು ಸ್ಟೋರ್ ಇಟ್ಟು ರೈತರಿಗೆ ಏನಾಗತ್ತೆ ಅಲ್ಲ ರೀ, ಉಪಯೋಗ ಆಗತ್ತೆ ರೀ. ಅದು ಒಬ್ಬರಿಗೆ ಎಲ್ಲರೂ ಒಂದೇ ಟೈಮ್ ಹೋಗಲ್ಲ ರೀ, ಒಬ್ಬರು 2,000 ರೂಪಾಯಿ ರೇಟಾದಾಗ ಹೋಯ್ತಾರೆ, ಒಬ್ಬರು 2,500 ಆದಾಗ ಹೋಯ್ತಾರೆ, ಒಬ್ಬರು 200 ಸ್ವಲ್ಪ ನೋಡ್ತಿರ್ತಾರೆ, 3, 4, 5, 6 ತನಕ ಸಿಗತ್ತೆ ರೀ ನಮ್ಮಲ್ಲಿ ಒಬ್ಬೊಬ್ಬರು. ಸ್ಟೋರ್ ಮಾಡಿದ್ರಾ, ಅದ್ರ ವ್ಯವಸ್ಥೆ ಮಾಡಿದ್ರಾ? ಈಗ ಒಂದು 200 ರೂಪಾಯಿ ಐತೆ ರೀ ಸದಸ್ಯ. ಏನು ಮಾಡಿ, ಸ್ಟೋರ್ದು ಒಂದು ಐಡಿಯಾ ಸಿಗಬೇಕಾದ್ರೆ ಎಲ್ಲಿ ಹೋಗಿದ್ರಿ ನೀವು? ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ರೆ ಏನು ಅಂದ್ರೆ, ನಾವು ಪಾರಂಪರಿಕವಾಗಿ ನಾವೀಗ ಒಂದು ಅದನ್ನು ಉಳ್ಳಾಗಡ್ಡಿ ಬೆಳೆಯಾಕೈತಿ ಒಂದು 30-40 ವರ್ಷ ಆತ್ರಿ, ನಮ್ಮ ಫಾದರಿಂದ ಅಜ್ಜರಿಂದ ಬೆಳೀತಾರೆ. ಅದಕ್ಕಾಗಿ ನಾವು ಅವ್ರು ಯಾವ ರೀತಿ ಸ್ಟೋರ್ ಮಾಡ್ತಿದ್ರು, ಗಾಳಿ ಆಡುವಂಗೆ ಕಟ್ಟಿಗೆ ಅದು ಎನಿಸಿದ್ರಿ, ಸ್ವಲ್ಪ ನೆಲ ಬಿಟ್ಟು ಎತ್ತರ ಮಾಡಿ ಅದಕ್ಕೆ ಆ ಥರ ವ್ಯವಸ್ಥೆ ಮಾಡ್ಕೊಂಡಿವಿ ರೀ. ಅದನ್ನು ನೋಡ್ತಾ ಇರ್ತೀವಿ ರೀ, ಮತ್ತು ಹಂಗೇನಾರು ಸ್ವಲ್ಪ ಕೆಡಾಕೈತೆ ಅಂದ್ರೆ ಅದನ್ನ ನಾವು ದಬಾಸಿ ಮಾರಿಬಿಡ್ತೀವಿ ರೀ. ಟೂರಿಂಗ್ ವ್ಯವಸ್ಥೆ ನೀವು ಪಾರಂಪರಿಕವಾಗಿ ಮಾಡ್ತಾ ಇದ್ರಿ, ಈಗ ಈ ಮಾಡರ್ನ್ ವ್ಯವಸ್ಥೆ ಎಲ್ಲ ಬಂದಿದ್ರು ನೋಡಿ, ಆಧುನಿಕ ವ್ಯವಸ್ಥೆ ಅಂಥದಕ್ಕೆಲ್ಲ ನೀವು ಪ್ರಯತ್ನ ಪಟ್ಟಿಲ್ಲ. ಆಧುನಿಕತೆ ಮತ್ತು ಹಳಿದು ಎರಡು ಕೂಡಿಸಿ ನಾವು ಪುರಾಣ ಎರಡು ಕೂಡಿಸ ಒಂದು ವ್ಯವಸ್ಥೆ ಮಾಡೀವಿ ಸರ್. ಮತ್ತೆ ನಿಮ್ಗೇನಾದರೂ ಕೃಷಿಯಲ್ಲಿ ಸಲಹೆ ಸೂಚನೆ ಬೇಕಿದ್ರೆ, ಒಂದಂತೂ ರೇಡಿಯೋಲ್ಲಿ ನಾವು ಬಿತ್ತರ ಮಾಡ್ತೇವೆ, ದಿನ ಮುಕ್ಕಾಲು ಗಂಟೆ ಮಾಡ್ತೀವಿ ನಾವು. ಇನ್ನು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತದೆ ನೋಡಿ, ಅಲ್ಲೆಲ್ಲ ನೀವು ಹೋಗೋದಿಲ್ವಾ? ಹೋಗುತ್ತೆ ಸರ್, ಅಲ್ಲಿ ಹೋಗುತ್ತೆ ಸರ್. ಅಲ್ಲಿ ನಾವು ಈ ಸದ ಅಲ್ಲೇ ಬೀಜ ತೊಗೊಂಬಂದ್ರೆ ಸರ್, ನಾ ಈಗ ಭೀಮಾ ಸೂಪರ್ ಅಂತೇಳಿ ಉಳ್ಳಾಗಡ್ಡಿ ಬೀಜ ಮಳೆಗಾಲಕ್ಕೆ ಉಳ್ಳಾಗಡ್ಡಿದು ರೆಕಮೆಂಡೇಶನ್ ಐತ್ರಿ ಧಾರವಾಡ ಯೂನಿವರ್ಸಿಟಿ, ಭೀಮಾ ಸೂಪರ ಅದನ್ನು ತೊಗೊಂಬಂದಿವಿ ರೀ. ಮತ್ತು ಇನ್ನೊಂದು ವೆರೈಟಿ ಯಾವುದಂದ್ರೆ ಈ ಭೀಮಾ ಶಕ್ತಿ ಅಂತ ಐತ್ರಿ, ಅದನ್ನು ಸಮರ್ಗೆ ಯೂಸ್ ಮಾಡ್ತೀವಿ ನಾವು, ಅದು ಐತಿ ನಮ್ಮಲ್ಲಿ ಸ್ಟೋರಿಗೆ ಸದ. ಈಗ ಅದನ್ನು ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದಿಂದ ರೀ ಅದನ್ನು ತೊಗೊಂಡು ಬಂದೀನಿ ಸರ್ ಬೀಜಾನ. ಈಗ ಮೊನ್ನೆ ನೀವು ಎಷ್ಟು ಓದಿದ್ರಿ? ನಂದು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಸರ್. ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಓದಿ ನೀವು ರಾಜಕೀಯಕ್ಕೆ ಹೋಗೋದು ಬಿಟ್ಟು ನೀವು ಕೃಷಿಕರಾಗಿ ನೀವು ಮುಂದುವರಿಸ್ತಾ ಇದ್ರಿ, ಇದಕ್ಕೆ ಬಲವಾದ ಕಾರಣ ಇರಬೇಕು ಹೇಳಿ ನಮ್ಮ ರೈತ ಬಾಂಧವರಿಗೆ. ಅಂದ್ರೆ ನಮ್ದು ಮೊದಲಿನಿಂದ ಕೃಷಿ ಒಳಗೆ ಒಂದಿಟ್ಟು ಆಸಕ್ತಿ ಇತ್ತು ಸರ್, ಹಿಂಗಾಗಿ ಅದು ನಮ್ದು ಎಲ್ಲಿ ಹೋಗಕ್ ಬಿಡ್ಲಿಲ್ಲ ರೀ, ಅದು ಆಸಕ್ತಿ ಇದ್ದದ್ದು ಹಂಗ ಇಲ್ಲೇ ಕೃಷಿಗೆ ಹೇಳ್ಕೊಂಡು ಬಂದ್ಬಿಡ್ತು. ಆಸಕ್ತಿ ಎಷ್ಟನೇ ವರ್ಷದಿಂದ ಬಂತು ನಿಮಗೆ? ಎಮ್ ಎ ಪೊಲಿಟಿಕ್ಸ್ ಆಗಿ ಒಂದು ಸ್ವಲ್ಪ ದಿನ ಮನೇಲಿ ಕುಂತ ಮೇಲೆ ಬಂತ ಅಥವಾ ಮೊದಲೇ ಇತ್ತ? 94 ಬ್ಯಾಚ್ ಸರ್ ನಮ್ದು ಎಮ್ ಎ ಪೊಲಿಟಿಕಲ್ ಸೈನ್ಸ್. ಅದಕ್ಕಿಂತ ಪೂರ್ವದಲ್ಲಿ ನೀವು ಮಾಡ್ತಾ ಇದ್ದೀವಿ ಸರ್, ನಾವು ಕಾಲೇಜ್ಗೆ ಹೋಗ್ತಾನೆ ಅಗ್ರಿಕಲ್ಚರ್ ಮಾಡ್ಕೋತಾನೆ ಕಾಲೇಜ್ಗೆ ಹೋಗಿದ್ದೀವಿ, ಹಿಂಗಾಗಿ ಮೊದಲಿನಿಂದ ಅದರದ್ದು ಮಾಹಿತಿ ಇತ್ತು. ಕೃಷಿಕರಿಗೆ ನೀವು ಒಂದು ಆದರ್ಶ ವ್ಯಕ್ತಿಯೇ, ಯಾಕೆ ಗೊತ್ತಾ? ಅಷ್ಟೊಂದು ಓದಿದ ಮೇಲೆ ಈ ಲೆಕ್ಚರರ್ ಈ ಟೀಚಿಂಗ್ ಜಾಬಿಗೆ ಹೋಗೋದು ಬಿಟ್ಟು ನೀವು ಮತ್ತೆ ಭೂಮಿಗೆ ಬಂದಿದ್ರಿ, ನೀವು ಕೃಷಿಕ್ಕೆ ಬಂದಿದ್ರಿ, ನೀವು ಭಾಳ ಒಂದು ಒಳ್ಳೆಯ ವಿಷಯ. ಇನ್ನು ಎಷ್ಟು ಮಂದಿದ್ದಾರೆ ನಿಮ್ಮ ಮನೆಯಲ್ಲಿ? ನಮ್ಮ ತಮ್ಮ ನಾವು ಇಬ್ಬರದ್ದು ಸರ್, ಒಬ್ಬರದಾರೆ. ಎಲ್ಲ ಓದಿದವರ ನೀವು? ನೀವು ಮತ್ತೆ ಅವ್ರು ಕಲ್ತಿಲ್ಲ, 4ನೇ ತರಗತಿ ಕಲ್ತಾನೆ ರೀ. ಸೊ ಅವರು ಕಲ್ತದ್ದು ಕಡಿಮೆ ಆದರೂ ಕೃಷಿ ಮಾಡ್ತಾ ಇದ್ರೆ, ನೀವು ಕಲ್ತದ್ದು ಜಾಸ್ತಿ ಆದರೂ ಕೃಷಿ ಮಾಡ್ತಾ ಇದ್ರಿ. ಕಲಿಯುವುದಕ್ಕೆ ಮತ್ತು ಇದಕ್ಕೆ ಏನು ಸಂಬಂಧ ಅಲ್ಲ. ಕಲಿಯೋದು ನಾವು ಯಾಕೆ ಅಂದರೆ ಬರೀ ಉದ್ಯೋಗಕ್ಕಲ್ಲ, ಅನುಭವ ಕೂಡ ಬೇಕಾಗುತ್ತೆ. ಮತ್ತು ಜನರ ಸಂಪರ್ಕ ಬರ್ತೈತಿ ರೀ, ನಮ್ಗೆ ಐಡಿಯಾ ತಿಳಿತಾವ್ರಿ ಸ್ವಲ್ಪ ಕಲಿಯೋದ್ರಿಂದ, ಹೊರಗಡೆ ಹೋಗೋದ್ರಿಂದ ಲ್ಯಾಂಗ್ವೇಜ್ ಪ್ರಾಬ್ಲಮೇ ಸರಳ ಆಗತ್ತೆ ರೀ, ಮತ್ತು ಭಾಷೆನೂ ಬರ್ತಾವೆ. ಈಗ ನಾವು ಇನ್ನೊಂದು ಬೇರೆ ಸ್ಟೇಟ್ನಾಗ ಎಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾಯ್ತಂದ್ರೆ ಲ್ಯಾಂಗ್ವೇಜ್ ನಮಗೆ ಬರಬೇಕು. ನಾವು ಇಂಗ್ಲೀಷ ಮತ್ತು ಹಿಂದಿ ಮಾತಾಡ್ತೀವಿ ರೀ, ಸ್ವಲ್ಪ ಏನೋ ಕಮ್ಯುನಿಕೇಷನ್ ಆಗತ್ತೆ ರೀ. ಕೃಷಿ ವಿಷಯದಲ್ಲಿ ವೆಬ್ಸೈಟ್ ಎಲ್ಲ ನೋಡ್ತಾ ಇರ್ತೀರಿ? ವೆಬ್ಸೈಟ್ ಸ್ವಲ್ಪ ಯೂಸ್ ಮಾಡ್ತೀವಿ ಸರ್, ಒಂದು ಫ್ರೀ ಇದ್ದಾಗ ಮಾಡ್ತೀವಿ, ಹಂಗಿನ್ನ ಕಂಟಿನ್ಯೂ ಮಾಡ್ಬೇಕು ಸರ್. ಇನ್ನು ಕೃಷಿಯಲ್ಲಿ ಭವಿಷ್ಯ ಇದೆ ಅಂತ ಹೇಳ್ತೀರಾ ನೀವು ಹೇಗೆ? ಭವಿಷ್ಯ ಡೆಫಿನೆಟ್ ಐತೆ ಸರ್, 100% ಐತಿ. ನಾವು ಅದನ್ನು ಏನು ಮಾಡಬೇಕು ಸರ್, ಈಗ ಯೋಜನೆ ಹಾಕೊಂಡು ನಾವು ಪ್ಲ್ಯಾನಿಂಗ್ ಮಾಡಿ ಕರೆಕ್ಟಾಗಿ ಮಾಡಿದರೆ ಡೆಫಿನೆಟ್ ಐತೆ ಸರ್. ಮತ್ತು ಅವ್ರು ಹಿಂದೆ ಏನೇ ಮಾಡ್ತಿದ್ರಿ, ಆಗ ಎಲ್ಲ ಸಾಕಷ್ಟು ಮಳೆ ಆಗಿತ್ತು, ರೈತರು ಬಿತ್ತು ಬಂದರೆ ಬೆಳೆ ಬರ್ತಿದ್ರಿ. ಆಗ ಈ ಆ ಥರ ಇಲ್ಲರಿ, ಮಳೆಯೂ ಕೊರತೆ ಆಗೈತಲ್ರಿ. ನಾವು ಇದು ನೀರನ್ನು ಸಾಕಷ್ಟಾಗಿ ಡ್ರಿಪ್ ಮುಖಾಂತರ ಆದರೂ ಏನಾರು ನಮ್ದು ಎಷ್ಟು ಏರಿಯಾ ಐತಿ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡು, ಪೂರಾ ಮಳೆನೂ ಆಗಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಇದು ನೋಡಿದ್ರೆ ಅದು ಸ್ಟೋರೇಜ್ ಮಾಡ್ಕೋಬೇಕ್ರಿ, ಕೃಷಿ ಹೊಂಡ ಮಾಡ್ಕೋಬೇಕು. ಎಷ್ಟೋ ಮಂದಿ ದೊಡ್ಡ ದೊಡ್ಡ ಅವ್ರ ಏರಿಯಾ ಎಷ್ಟು ಐತೆ, ದೊಡ್ಡ ಕೃಷಿ ಹೊಂಡ ಮಾಡಕತ್ತಾರ್ರಿ, ಅದನ್ನು ಈಗ ಮತ್ತೆ ನೀರು ಸಿಕ್ಕಾಗ ಅದನ್ನು ತುಂಬಿಸೋದು, ಮತ್ತು ಅದನ್ನು ಅದ್ರ ಮುಖಾಂತರ ಡ್ರಿಪ್ ಮಾಡಿ ಅದನ್ನು ಬೆಳೀತಾಗತ್ತಾರ. ಈಗ ಕೃಷಿ ಹೊಂಡ ಮಾಡಿದ್ರಿ? ನಾವು ಇನ್ನೂ ಮಾಡಿಲ್ಲ ಸರ್, ನಮ್ಮ ಇಲ್ಲಿದ್ದ ಬೋರ್ಗಳು ಚಲೋ ಇದ್ದವ್ರಿ, ನೀರು ಇನ್ನೂ ಮಾಡಿದ್ರೆ ಇನ್ನೇನು ಮಾಡಬೇಕು ಸರ್? ನೀಡಿದೆ ಅದು ಬೇಕಲ್ಲ. ಕೃಷಿ ಹೊಂಡ ಮಾಡಕ್ಕೆ ನೀವು ಹೊರಟಿದ್ರೆ? ಈ ಸದ ಮಾಡಿದೀವಿ ಸರ್. ಎಷ್ಟು ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ ಏನಾದರೂ? ಸಬ್ಸಿಡಿ ಒಂದು 40,000 ರೂಪಾಯಿ ಸಿಗುತ್ತೆ ಸರ್ ಅಷ್ಟೇ. ಅದೇನು ಅದು ದೊಡ್ಡದು ಮಾಡಬೇಕಾದ್ರೆ ಏನು ದುಡ್ಡು ಸಾಲದಲ್ಲ ರೀ, ನಾವು ಮತ್ತೆ ನಮ್ಮ ಕೈಲಿ ರೈತರು ಒಂದಿಗೆ ಹಾಕಿ

ತಂದದ್ದೇನೈತೀನಿ, ಹೋಗಾಗ ಒಯ್ಯೋದೇನೈತಿ, ಬರುವಾಗ ತಂದದ್ದೇನೈತಿ, ಹೋಗುವಾಗ ಒಯ್ಯೋದೇನೈತಿ. ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ, ಮಾಣಿಕ್ಯ ನೀನು ಕಳಕೊಂತಿ. ಕಣ್ಣಿಡತೆ ಇದ್ದದ್ದು ಬಳಕೊಂಡು ಬಾರಂತೆ, ಕಂಡದ್ದರ ಮೇಲ ಕಣ್ಣಿಡತೆ ಇದ್ದದ್ದು ಬಳಕೊಂಡು ಬಾರಂತೆ. ಬಿಡಬ್ಯಾಡ ತಗೋ ಒಂದು ಕೈಯಂತೆ, ಬಿಡಬ್ಯಾಡ ತಗೋ ಒಂದು ಕೈಯಂತೆ, ಎಲ್ಲ ಒಯ್ದು ಎಲ್ಲಿಡತೆ. ಇಲ್ಲಂತೆ ನಾನೇ ದೇವರು ಅನ್ಕೊಂತೆ, ದೇವರು ದೈವ ಇಲ್ಲಂತೆ ನಾನೇ ದೇವರು ಅನ್ಕೊಂತೆ. ಸುಳ್ಳಿಗೆ ಪೂರ ಮನಸೋತೆ, ಸುಳ್ಳಿಗೆ ಪೂರ ಮನಸೋತೆ, ಹರಿಹರ ಬ್ರಹ್ಮರ ಕಳಕೊಂತೆ. ಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ನಂಬೋ ನಂಬಲ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ನಂಬು ನಂಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ, ನಂಬು ನಂಬಲ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ. ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು, ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು, ಕರೆದರ ಯಾಕ ವಲ್ಲಂತೆ. ನೀ ಶರಣನಂದರ ಯಾರು ಹೇಳರಿ, ಶರಣನಂದರ ಯಾರು ಹೇಳರಿ, ಕರುಣ ತೋರುವವನ ಈ ಕರುಣ ತೋರುವವನ, ಬಾಡು ಬಳ್ಳಿಗೆ ಕರುಳಗಿಂಡಿಲೆ ಹನಿಸುವವನ, ಇವನೇ ಸತ್ಯ ಶರಣ ಇವಗಿಲ್ಲ ನಿದ್ರೆ ಮರಣ.